ಹೊಸ ವಸಂತದ ಹೊಸತು ಹಾಡಿನ ತೋರಣ. ಎಲ್ಲರಿಗೂ ನಮಸ್ಕಾರ. ಕೇಳಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಯುಗಾದಿ ವಿಶೇಷ ವೈಷ್ಣವಿ ರತ್ನ ಮಹಿಳಾ ತಂಡದವರಿಂದ. ತೊಲಗಲಿ ದುಃಖ, ತೊಲಗಲಿ ಮತ್ಸರ, ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ. ತಪ್ಪದೆ ಕೇಳಿ ನಾಳೆ ಮಧ್ಯಾಹ್ನ 12:05 ಸುಜೇನಿನ ಹಬ್ಬದ ಹಾಡು. ಜೀವನವೆಂಬುದು ಹೂವಿನ ಬೀ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ, ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರ್ವಾರ ತಾಲೂಕಿನ ಜಂಬಲ್ದಿನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳನ್ನು ಕೇಳೋಣ. ಮೊದಲನೇದಾಗಿ ನಂತರ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಮೊದಲಿಗೆ ಕೇಳಿ ಸಿರ್ವಾರ ತಾಲೂಕಿನ ಜಂಬಲ್ದಿನ್ನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅಮರೇಗೌಡರು, ಜಂಬಲ್ದಿನ್ನಿ ಗ್ರಾಮದ ಅಮರೇಗೌಡರು, ಸಿರ್ವಾರ ತಾಲೂಕು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ದಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಅಮರೇಗೌಡರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಮೊದಲೇದಾಗಿ ತಾವು ಸಾವಯವ ಕೃಷಿಯನ್ನು ಭಾಳಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಏಕೆ ನಿಮ್ಮ ಸಿರ್ವಾರ ಭಾಗ ಅಂತಂದರೆ ರಾಸಾಯನಿಕ ಬಳಸಲಿಕ್ಕೆ ಎತ್ತಿದ ಕೈ ಅಂತ ಹೇಳ್ಬೋದು. ರಾಸಾಯನಿಕ ಗೊಬ್ಬರ ಅತಿಯಾಗಿ ಬಳಸ್ತಾರೆ ಸಿರ್ವಾರ ಭಾಗದಲ್ಲಿ ಸಹ, ತಾವು ಸಾವಯವ ಕೃಷಿಗೆ ಯಾಕೆ ಬಂದ್ರಿ? ಇಲ್ಲ ಸರ್, ನಾವು ಮೊದಲು ನಾವು ಕೂಡ ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ದೀವಿ ಸರ್. ಅದರಲ್ಲಿ ಏನಾಗಿದೆ ಅಂದರೆ ನಮಗೆ ಅನ್ಕಂಡಂತ ಲಾಭ ಕೂಡ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಈಗ ಏನಾಗ್ತಾ ಇದೆ ಅಂದರೆ ಪ್ರೆಸೆಂಟ್ 37-38 ಸಾವಿರ ಖರ್ಚಾಗ್ತಾ ಇದೆ ಸರ್, ಒಂದು ಎಕರೆ ಭತ್ತ ಬೆಳೆಯೋದಕ್ಕೆ ಮಿನಿಮಮ್ ಅಂದರೆ ಒಂದು 40 ಚೀಲದವರೆಗೆ ಇಳುವರಿ ಬರ್ತಾ ಇದೆ. ಹಂಗಾಗಿ ಏನಾಗ್ತಾ ಇದೆ ಅಂದರೆ 50-52 ಸಾವಿರ ಪೆಟ್ಟೆ ಆಗ್ತಿದೆ, 38 ಸಾವಿರ ಖರ್ಚು ಬರ್ತಾ ಇದೆ. 38 ಸಾವಿರದ ನಾವು ಇಂಟ್ರೆಸ್ಟ್ ಮತ್ತೆ 6 ತಿಂಗಳ ಇಂಟ್ರೆಸ್ಟ್ ಎಲ್ಲ ಲೆಕ್ಕ ಹಾಕಿದ್ರೆ 42-43 ಸಾವಿರ ಬರ್ತಾ ಇದೆ. ನಮ್ಗೆ ಉಳಿದೇ ಒಂದು 8-10 ಸಾವಿರ ಉಳಿತಾ ಇದೆ. ಆ 8-10 ಸಾವಿರಕ್ಕಾಗಿ ನಾವು 42 ಸಾವಿರ ಖರ್ಚು ಮಾಡಬೇಕು. ಹಂಗಾಗಿ ಏನಾಗ್ತದೆ ಅಂದ್ರೆ ನಮ್ಗೆ ಉಳಿಯೋ ಲಾಭಕ್ಕಿಂತ ಖರ್ಚನೇ 90% ಖರ್ಚನೇ ಆಗ್ತಾ ಇದೆ. ಕೇವಲ ಒಂದು 10% ಲಾಭಕ್ಕಾಗಿ ನಾವು ಮಾಡ್ತಾ ಇದೀವಲ್ಲ ಅಂತ ನಮ್ಗೊಂದು ಮನವರಿಕೆ ಆದ್ಮೇಲೆ ನಿಧಾನವಾಗಿ ನಾವು ಒಂದು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಮಾಡೋಣ ಅಂತೇಳಿ ನಮ್ಮ ಗಮನಕ್ಕೆ ಬಂತ್ರಿ. ಬಂದ ತಕ್ಷಣ ನಾವು ಸ್ವಲ್ಪ ಅಲ್ಲಲ್ಲಿ ಕನ್ನೇರು ಮಠಕ್ಕೆ ಹೋಗಿ ಅಲ್ಲಿ ಒಂದು ವಾರ ಇದ್ದು ಅಲ್ಲಿ ಕೂಡ ಸ್ವಲ್ಪ ಎಲ್ಲ ನಾವು ಅದನ್ನ ಏನು ಎಲ್ಲ ಅದ್ರ ಬಗ್ಗೆ ಏನಂತ ತಿಳ್ಕೊಂಡ್ವಿ. ಕೆಲವೊಬ್ರು ನಮ್ಮ ಸ್ನೇಹಿತರು ನಮ್ಕಿನ ಮುಂಚಿತವಾಗಿ ಮಾಡುವಂತ ಸ್ನೇಹಿತರ ಭೇಟಿಯಾಗಿ ಅವ್ರ ತಲೆ ಕೂಡ ಕೆಲವು ಅನುಭವಗಳನ್ನು ತಗೊಂಡ್ವಿ. ಯಾವ ತರ ನಾವು ಸಾವಯವ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತೇಳಿ ಅದನ್ನೆಲ್ಲ ತಗೊಂಡ್ಮೇಲೆ ನಾವು ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಸಾವಯವ ಮಾಡ್ಲಿಕ್ಕೆ. ಈಗ ಪ್ರೆಸೆಂಟ್ ನಾವು 4 ವರ್ಷ ಆಯ್ತು ಸರ್ ಈಗ ಮಾಡೋದಕ್ಕೆ. ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆಯ್ತು ಸರ್, ಆದ್ರೂ ಕೂಡ ಇದೇನು ಧೃತಿಗೆಡಬಾರ್ದಂತೇಳಿ ನಾವು ಬಹಳ ಪ್ರಯತ್ನ ಪಟ್ಟು ಈಗ ಏನಾಗಿದೆ ಅಂದ್ರೆ ನಾವು ಪ್ರೆಸೆಂಟ್ ಈಗ ಇಳುವರಿ ಬಂದ್ಬಿಟ್ಟು 24-25 ಚೀಲದವರೆಗೆ ಬೆಳಿತಾ ಇದ್ವಿ. ಯಾವುದೇ ಭತ್ತವನ್ನು 1 ಎಕರೆಗೆ 25 ಚೀಲ ಬೆಳೆದ್ರು ನಾವು ಅದಕ್ಕೆ ಕೇವಲ 22,000-23,000 ಖರ್ಚು ಮಾಡ್ತಾ ಇದೀವಿ. ಆ ಮಾಡಿದ ತಕ್ಷಣ 1 ವರ್ಷ ನಾವು ಭತ್ತನ ಹಂಗೆ ಸಂಗ್ರಹಣೆ ಮಾಡಿ 1 ವರ್ಷ ಆದ್ಮೇಲೆ ನಾವು ಅದನ್ನ ಮಿಲ್ಲಿಂಗ್ ಮಾಡಿ ಅಕ್ಕಿ ಮುಖಾಂತರ ಅಕ್ಕಿಯನ್ನೇ ಮಾರಾಟ ಮಾಡ್ತಿದ್ವಿ. ಸುಮಾರು 5,000-5,500 ಒಂದು ಕ್ವಿಂಟಲ್ ಅಕ್ಕಿ ಮಾರಾಟ ಮಾಡಿದ್ವಿ. ಅದು ಏನಾಗಿದೆ ಅಂದ್ರೆ 1 ಎಕರೆಗೆ ಏನಿಲ್ಲ ಅಂದ್ರೆ 10-12 ಕ್ವಿಂಟಲ್ ಅಕ್ಕಿ ಬರ್ತಾ ಇದೆ ಭತ್ತಲಿಂದ. ನಮ್ಗೆ ಮಿನಿಮಮ್ ಒಂದು ಎಕರೆ ಬಂದ್ಬಿಟ್ಟು 60,000 ಆಗ್ತಾ ಇದೆ. ನಿವ್ವಳ ಆದಾಯದಲ್ಲಿ 22,000 ಖರ್ಚು ತೆಗೆದ್ರು 38,000-40,000 ಆದಾಯ ತಗೊಳ್ತಾ ಇದೀವಿ. ನೋಡಿ ಸಾವಯವ ರೀತಿಯಲ್ಲಿ ಮಾಡೋದ್ರಿಂದ ಎಷ್ಟು ಉಳಿತಾ ಇದೆ ನಿಮಗೆ? ಅಷ್ಟು ಉಳಿತಾ ಇದೆ. ಬಟ್ ಇನ್ನು ಏನಂದ್ರೆ ಈಗ ನಮ್ಮಲ್ಲಿ ಫಸ್ಟ್ ಸ್ವಲ್ಪ ಮಾರ್ಕೆಟ್ ಸಮಸ್ಯೆ ಆದ್ಮೇಲೆ ಎಲ್ಲರಿಗೂ 1-2 ಕೆಜಿ ಸ್ಯಾಂಪಲ್ ಕೊಟ್ಟು ನಾವು ಅವ್ರಿಗೆ ಊಟ ಮಾಡ್ಲಿಕ್ಕೆ ಹೇಳಿದ್ಮೇಲೆ ಅವ್ರಿಗೆ ಅನುಭವ ಆಗಿ ಈಗ ನಾವು ದಿನ ತಿನ್ನುವಂತ ಅಕ್ಕಿಗೂ ಈ ಸಾವಯವ ಅಕ್ಕಿಗೂ ಏನ್ ವ್ಯತ್ಯಾಸ ಅನ್ನುವುದು ಅವ್ರು ಊಟ ಮಾಡಿದವ್ರಿಗೆ ಗಮನಕ್ಕೆ ಬಂದಿದೆ ಸರ್. ಕೆಲವೊಬ್ರು ಏನಾಗಿದೆ ಅಂದ್ರೆ ಕೆಲವೊಬ್ರು ಎಸಿಡಿಟಿ ಇಂಥವೆಲ್ಲ ಇದ್ದು ಕಡಿಮೆ ಆಗ್ಯಾವ. ಆಮೇಲೆ ಏನಂದ್ರೆ ಈ ಸಾವಯವ ಅಕ್ಕಿ ಒಂದು ವೇಳೆ ಇವತ್ತು ನಾವು ಬೆಳಿಗ್ಗೆ ಅಕ್ಕಿ ಅನ್ನ ಮಾಡಿದ್ವಿ ಅಂದ್ರೆ ಮರುದಿನ ಬೆಳಿಗ್ಗೆ ಊಟ ಮಾಡಿದ್ರು ಅನ್ನ ಅಳಸಲ್ಲ. ಹಂಗೆ ಏನಾಗ್ತದ ಅಂದ್ರೆ ಗುಣಮಟ್ಟ ಒಳ್ಳೇದು. ಮತ್ತೆ ಏನಂದ್ರೆ ಸರ್ ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ನಾವು ಊಟ ಮಾಡಿದ ತಕ್ಷಣ ಮಿನಿಮಮ್ 1-2 ಅವರ್ ಒಳಗಡೆನೆ ನಮ್ಗೆ ಕಂಪ್ಲೀಟ್ ಡೈಜೆಷನ್ ಆಗಿ ಮತ್ತೆ 3-4 ಅವರ್ ಒಳಗೆ ಹಸುವಾಗ್ತದೆ. ಟೈಮ್ ಟು ಟೈಮ್ ಹಸುವಾಗ್ತದೆ. ಹಂಗಾಗಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಕೊಡಕ್ ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಎಷ್ಟು ಎಕರೆದಲ್ಲಿ ಸಾವಯವ ಭತ್ತವನ್ನು ಬೆಳೀತಾ ಇದ್ದೀವಿ ಪ್ರತಿ ವರ್ಷ? ಈ ಪ್ರತಿ ನಮ್ಮ ಗೆಳೆಯರು ನಾವು ಕೂಡಿಬಿಟ್ಟು ಲಾಸ್ಟ್ ಈಗ ಒಂದು 3 ವರ್ಷದಿಂದ 40 ಎಕರೆಯಲ್ಲಿ ಬೆಳಿತಾ ಇದೀವಿ ಸರ್. ಈ ವರ್ಷ ಸ್ವಲ್ಪ ಇವರು ನಮ್ಮ ಫ್ರೆಂಡ್ ಸ್ವಲ್ಪ ಅವ್ರದ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆ ಆಗಿ ಕೇವಲ ಈಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದೀವಿ. ಈ ಒಂದು 8-9 ಎಕರೆಯಲ್ಲಿ ಬೆಳಿತಾ ಇದೀವಿ. ಇದು ಬೆಳೆಯಕ್ಕೆ ಇದಲ್ದೆ ಮತ್ತೇನಂದ್ರೆ ನಾವು ಬೇರೆ ಮತ್ತೆ ಸಾಕಾಣಿಕೆ ಇದೆ ತಮ್ದು? ಟೋಟಲ್ ನಮ್ಮ ಹತ್ರ ಒಂದು 38 ಹಸುಗಳಿದ್ವು ಸರ್, ನಾಟಿ ಹಸು ಎಲ್ಲ. ಅಂದ್ರೆ ಗೋಶಾಲೆ ಟೈಪ್? ಗೋಶಾಲೆ ಟೈಪ್. ನಾವೊಂದು 3 ಜನ ನಮ್ಮ ಸ್ನೇಹಿತರೊಬ್ರು ಡಾಕ್ಟರ್ ಅಶೋಕ್ ಅಂತ ಹೇಳಿದಾರೆ ಸರ್, ಅವರೊಬ್ರು ಮತ್ತೆ ನಮ್ಮ ಸುರೇಶ್ ಅಂತ ಇವರು, ನಾವು 3 ಜನ ಕೂಡಿ ಒಂದು ಮಾಡಿದ್ವಿ, ಚಿಕ್ಕದಾಗಿ ಗೋಶಾಲೆ ಮಾಡಿದ್ವಿ. ಸ್ವಲ್ಪ 38 ಹಸು ಇದ್ವು ಸರ್. ಸ್ವಲ್ಪ ನಮ್ಗೇನಂದ್ರೆ ಜಾಗದ ಸ್ವಲ್ಪ ಸಮಸ್ಯೆ ಆಗಿ ಮೇವು ಸಂಗ್ರಹಣಕ್ಕೆ ಜಾಗದ ಸ್ವಲ್ಪ ಅಸ್ತವ್ಯಸ್ತ ಆದಕ್ಕೆ ಏನ್ ಮಾಡಿದ್ವಿ, ಅದರಲ್ಲಿ ಒಂದು 25-26 ಹಸುಗಳನ್ನ ರೈತರಿಗೆ ಯೋಗ್ಯ ರೀತಿಯಲ್ಲಿ ಸಾಕುವಂತ ರೈತರಿಗೆ ಉಚಿತವಾಗಿ ಕೊಟ್ಟಿದೀವಿ. ಅವರು ನಮ್ಮ ಹಸುಗಳನ್ನು ಸಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಇದ್ರಲ್ಲೇ ನಮ್ಮ ಹಸುಲಿಂದ ಸಗಣಿ ಅದರಲ್ಲಿಂದ ಸ್ವಲ್ಪ ಜಮೀನಿಗೆಲ್ಲ ಉಪಯೋಗ ಮಾಡ್ಕೊಳಕತ್ತಾರ ಕೆಲವು ಜನ. ಕೆಲವು ಜನ ಹೈನುಗಾರಿಕೆ ಮಾಡೋಕ್ಕೆ ಮನೆಗೆ ಹಾಲು ಅದಂತೇಳಿ ಅದಕ್ಕೂ ಉಪಯೋಗ ಮಾಡ್ಕೊಳಕತ್ತಾರ. ಆ ರೈತರಿಗೂ ಅನುಕೂಲ ಆಗಿದೆ. ಈ ನಮ್ಮ ಹತ್ರ ಸದ್ಯ ಅಂದ್ರೆ ಒಂದು 10 ಇದಾವೆ ಸರ್ ಹಸುಗಳು. ಈಗ ನೋಡ್ರಿ ಅಮರೇಗೌಡರು, ತಾವು ಸಾವಯವ ಭತ್ತವನ್ನ ಬೆಳೀತಾ ಇದ್ದೀರಿ, ಭೂಮಿಗೆ ಸಾವಯವ ಗೊಬ್ಬರ ಹಾಕೋದ್ರ ಜೊತೆಗೆ ಕೆಲವೊಂದು ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ. ಏನೇನು ಜೈವಿಕ ಗೊಬ್ಬರಗಳನ್ನ ಬಳಸ್ತಿರ್ತಾವ ಸರ್? ಈಗ ಭೂಮಿಗೆ ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಹಾಕ್ತಾ ಇದೀವಿ. ಅದ್ರ ಜೊತೆಗೆ ಮತ್ತೆ ನಮ್ಮ ರಾಯಚೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾದಂತ ಡಾಕ್ಟರ್ ಅಣ್ಣಕುಮಾರ್ ಉಸ್ಮಾನಿ ಸರ್ ಅವರು ಮಾರ್ಗದರ್ಶನದಲ್ಲಿ ಕೆಲವೊಂದು ಜೈವಿಕ ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಗೊಬ್ಬರ PSB ಆಗಿರ್ಬೋದು, ಆಮೇಲೆ ರೈಜೋಬಿಯಮ್ ಮತ್ತೆ ಅಜೆಟೋ ಬ್ಯಾಕ್ಟೀರಿಯಾ ಇವೆಲ್ಲ ಬೆಳೆಸ್ತಾ ಇದೀವಿ. ಆಮೇಲೆ ಮೆಟ್ರೋಜಿಯಮ್, ವೆಟಿಸಿಲಿಯಮ್, ಬೇವೇರಿಯಾ ಇವು ಅವಶ್ಯಕತೆ ಇದ್ದಾಗ ಮೆಟ್ರೋಜಿಯಮ್, ವೆಟಿಸಿಲಿಯಮ್, ಬೇವೇರಿಯಾ ಕೂಡ ಬೆಳೆಸ್ತಾ ಇದೀವಿ. ಸಾವಯವದಲ್ಲಿ ಏನೋ ಒಂದು ಅನವಶ್ಯಕ ಒಂದ್ ವೇಳೆ ಯಾವ್ದೇ ರೀತಿ ಅಂತ ಕಂಟ್ರೋಲ್ ಆಗದೆ ಇದ್ದಂತ ಪಕ್ಷದಲ್ಲಿ ನಾವು ಜೈವಿಕ ಕೀಟನಾಶಕ, ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಯೂಸ್ ಮಾಡ್ತಾ ಇದೀವಿ. ಒಳ್ಳೆ ಇದು ಕಾಣ್ತಾ ಇದೆ ನಮ್ಗೆ. ಅಂದ್ರೆ ಕೀಟನಾಶಕ ರೋಗನಾಶಕಗಳನ್ನ ರಾಸಾಯನಿಕ ಕೀಟನಾಶಕ ರೋಗನಾಶಕ ಬಳಸೋದಿಲ್ಲ ಇಲ್ಲಿ ಬಳಸೋದಿಲ್ಲ. ಅದು ಇನ್ನೊಂದೇನಂದ್ರೆ ನಮ್ದೇನಂದ್ರೆ ನಾವು ಏನ್ ಮಾರಾಟ ಬೇರೆ ರೈತರೆಲ್ಲ 6,000, 6,000, 7,000 ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ. ರೈತರು ಸಾವಯವ ರೈತರು ಇದು ನಮ್ದಂತೇಳಿ 8,000, 9,000 ಹಿಂಗೆಲ್ಲ ಮಾರ್ತಿರ್ತಾರೆ. ಇಲ್ಲ ಅದು ಹಂಗ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಕನಿಷ್ಠ ಮಧ್ಯಮ ರೈತರು ಬೆಳೆಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಹೌದೌದು, ಯಾಕಂದ್ರೆ ಮಧ್ಯಮ ರೈತರು ಅವರು ಆದಾಯಕ್ಕೆ ತಕ್ಕಂಗೆ ಬೆಳಿತಾ ಇರ್ತಾರೆ. ಈ ತರ ಎಲ್ಲ 6,000, 7,000 ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಮಧ್ಯಮ ವರ್ಗದವರಿಗೆ ನಾವು ಪರಿಶುದ್ಧವಾದಂತ ಆಹಾರ ಕೊಡೋದಕ್ಕೆ ಸಾಧ್ಯವಾಗುದಿಲ್ಲ. ಮಧ್ಯಮ ವರ್ಗದವರು ಇದನ್ನ ತಗೊಳ್ಳಿಕ್ಕೆ, ಯಾಕಂದ್ರೆ ಇನ್ನೊಂದೇನಂದ್ರೆ ಈಗ ನಮ್ಮ ಏನು ನಮ್ಮ ಇದು ನಿಂತಿರೋದೆಲ್ಲ ಜೀವನ ಎಲ್ಲ ನಿಂತಿರೋದೆಲ್ಲ ಮಧ್ಯಮ ವರ್ಗದ ಜನಾಂಗದ ಮೇಲೆ ನಮ್ಮ ಜೀವನ ನಿಂತಿರೋದು. ಅಂತಲ್ಲೇ ಅವ್ರಿಗೊಂದು ಪರಿಶುದ್ಧ ಆಹಾರ ಸಿಕ್ಕಿ ಕೃಷಿ ಬಗ್ಗೆ ಒಂದು ಟ್ರೈನಿಂಗ್ ಟ್ರೈನ್ ಅಪ್ ಮಾಡಿ ಅಂತವ್ರನ್ನೆಲ್ಲ ಮುಂದೆ ತಂದಾಗ ಮಾತ್ರ ನಾವು ಒಂದು ಯಶಸ್ಸು ಕಾಣೋದಕ್ಕೆ ಸಾಧ್ಯ ಆಗ್ತದ ಅಂತ ನನ್ನ ಈಗ ಸಾವಯವ ಭತ್ತವನ್ನ ಅಕ್ಕಿಯನ್ನ ತಾವು ಒಂದ್ ಎಕರೆಗೆ ಒಂದ್ 20 ಚೀಲ ಬರ್ತದ, 20-22 ಚೀಲ ಬೆಳಿತಾ ಇದೀವಿ. ನೆಲ್ಲು ಬರ್ತದೆ? ನೆಲ್ಲು ಬರ್ತದೆ ಸರ್. ಒಂದು 10-11 ಕ್ವಿಂಟಲ್ ವರೆಗೆ ಅಕ್ಕಿ ಬರುತ್ತೆ. ಆಮೇಲೆ ಅದು ಪಾಲಿಶ್ ತೋಡು ಅದು ಬರುತ್ತೆ ಸರ್, ಅದು ನಮ್ಮ ಹಸುಗಳಿಗೆ ಮಿಕ್ಕಿದ್ದು ನಾವು ಮಾರಾಟ ಮಾಡ್ತೀವಿ. ಇಲ್ಲಿ ಸಾವಯವದಲ್ಲಿ ಬೆಳೆದಂತ ಭತ್ತದ ಹುಲ್ಲು ಸಹ ಚೆನ್ನಾಗಿರುತ್ತಲ್ಲ? ಭತ್ತದ ಹುಲ್ಲು ದನಗಳಿಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸರ್. ಬೇರೆ ಹುಲ್ಲು ತಿನ್ನೋದ್ರಿಂದ ಏನಾಗ್ತದೆ, ಕೆಲವೊಂದು ರಾಸುಗಳಲ್ಲಿ ಕೆಲವೊಂದು ತೊಂದರೆ ಕಾಣ್ತವ. ಸಾವಯವ ಹುಲ್ಲು ತಿನ್ನೋದ್ರಿಂದ ಸ್ವಲ್ಪ ಅಷ್ಟು ತೊಂದರೆ ಏನ್ ಕಾಣಲ್ಲ. ಆದ್ರೆ ಏನಂದ್ರೆ ಒಂದು ಒಳ್ಳೆ ಆಹಾರ ಕೊಡಬೇಕಂದ್ರೆ ಸಾವಯವನೇ ಜೀವನದಲ್ಲಿ ಒಂದು ಸಾವಯವ ಅಂಶವನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಒಂದು ಆರೋಗ್ಯವಾಗಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ಏನಂದ್ರೆ ಆದಷ್ಟು ಜನ ಸ್ವಲ್ಪ ತಮ್ಮ ಮನೆಗೆ ಒಂದು ಫಸ್ಟ್ ತಮ್ಮ ಮನೆಗೆ ತಾವು ಬೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ 1-2 ವರ್ಷ ಬೆಳೆದ್ಮೇಲೆ ಅದು ನಿಮ್ಗೆ ಕಂಪೇರ್ ಮಾಡಿ ನೋಡಿದ್ರೆ ನೀವು ಸಾವಯವ ಮಾಡಿದ್ರೆ ಎಲ್ಲರೂ ಲಾಸ್ ಅಂತ ಹೇಳ್ತಾರ. ಯಾವ್ದು ಲಾಸ್ ಇಲ್ಲ. ಯಾಕೆ ಲಾಸ್ ಅಂದ್ರೆ ಖರ್ಚು ಕಡಿಮೆ ಸರ್. ಯಾಕೆ ಲಾಸ್ ಆಗ್ತದ ಅಂದ್ರೆ ಮಾರ್ಕೆಟ್ ಸಮಸ್ಯೆಯಿಂದ ಲಾಸ್ ಆಗ್ತದ. ಮಾರ್ಕೆಟ್ ಸಮಸ್ಯೆ ಎದಕ್ಕೆ ಲಾಸ್ ಆಗ್ತದ ಅಂದ್ರೆ ನಾವ್ ಏನ್ ಬೆಳಿತಾ ಇದೀವಿ ಅನ್ನೋದನ್ನ ನಾವು ಅವ್ರಿಗೆ ಪರಿಪೂರ್ಣ ಮನವರಿಕೆ ಮಾಡುವಲ್ಲಿ ನಾವು ಎಡವ್ತಾ ಇದೀವಿ. ಗ್ರಾಹಕರಿಗೆ ನಾವು ಕೊಟ್ಟಂತ ಅದು ಅವ್ರಿಗೆ ಸ್ಯಾಟಿಸ್ಫೈಡ್ ಆದ್ರೆ ಫ್ಯೂಚರ್ ನಾಗ ನೆಕ್ಸ್ಟ್ ಅವರೇ ನಾವು ಬೇಡ ಅಂದ್ರೆ ಕೂಡ ನಮ್ಮನೆ ಹುಡ್ಕೊಂಡ್ ಬರ್ತಾರೆ. ಫಸ್ಟ್ ಮಾರ್ಕೆಟ್ ನಲ್ಲಿ ನಾವು ಒಳ್ಳೆ ಒಂದು ಪರಿಶುದ್ಧ ಒಂದು ಆಹಾರ ಕೊಟ್ರೆ ಅವರು ನಮಗ ಕಂಟಿನ್ಯೂ ಕಾಯಂ ಕಸ್ಟಮರ್ ಆಗಿರ್ತಾರೆ. ಅದೇ ತರ ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ ನಾವೊಂದು 700 ಚೀಲ ಭತ್ತದಲ್ಲಿ ಒಂದು 300-320 ಕ್ವಿಂಟಲ್ ಅಕ್ಕಿ ಮಾಡಿಬಿಟ್ಟು ಟೋಟಲ್ ಕಂಪ್ಲೀಟ್ ಎಲ್ಲಾನು ಮಾರಾಟ ಮಾಡಿದ್ವಿ. ಇನ್ನು ಆದ್ರೂ ಮಾರಾಟ ರೇಟ್ ನೀವು ಹೇಗೆ ಕೊಡ್ತೀರಿ? ಮಧ್ಯಮ ರೇಟ್ ದಲ್ಲಿ ಮಾರ್ತಾ ಇದ್ದೀರಾ ಹೇಗೆ? ನಾವು ಒಂದು 5,000 ಒಂದ್ ಕ್ವಿಂಟಲ್ ಕೊಡ್ತಾ ಇದೀವಿ ಸರ್ ಅಕ್ಕಿ. ಎಲ್ಲರಿಗೂ ಒಂದೇ ರೇಟೇ ಕೊಟ್ಟಿದ್ವಿ, 5,000 ಒಂದ್ ಕ್ವಿಂಟಲ್ ಕೊಟ್ಟಿದ್ವಿ. ಮನೆಗೆಲ್ಲ ಕೆಲವು ಜನ ಏನಾಗಿದೆ ಅಂದ್ರೆ ಈಗ ಬೇರೆ ಅಕ್ಕಿ ಬಂದ್ಬಿಟ್ಟು 4,300-400 ವರೆಗೆ ಇದೆ ಮಾಮೂಲು ಬೇರೆ ಸೋನ ಅಕ್ಕಿ 1 ವರ್ಷದ್ದು. ಇದು ನಮ್ಮ 1 ವರ್ಷ ಆದ್ಮೇಲೆ ನಾವು ಮಾರಾಟ ಮಾಡ್ತಾ ಇದೀವಿ. ಜನರಿಗೆ ಕೂಡ ಏನಾಗಿದೆ ಅಂದ್ರೆ ಇದಕ್ಕೆ ಅದಕ್ಕೆ ಬಹಳ ಡಿಫ್ರೆನ್ಸ್ ಇಲ್ಲ, ಒಂದು 500 ರೂಪಾಯಿ ಡಿಫ್ರೆನ್ಸ್ ಇದೆ. 500 ರೂಪಾಯಿಗೆ ಯಾಕೆ ನಾವು ಕೆಟ್ಟ ತಿನ್ಬೇಕು, ಒಳ್ಳೇದೇ ತಿನ್ನೋಣ ಅಂತ ಬಂದ ವ್ಯಾಪಾರ ಆಗಿದೆ ಸರ್. ಈಗ ಇಲ್ಲಿ ಒಂದ್ 2 ವರ್ಷ ಸ್ವಲ್ಪ ಬಹಳ ಕಷ್ಟ ಆಯ್ತು ಸರ್. ಈ ಮೊನ್ನೆ ವರ್ಷ ಏನ್ ನಮ್ಗೇನು ಅಂತ ಕಷ್ಟ ಏನಾಗಿಲ್ಲ. ನಾವು ಅನ್ಕೊಂಡಕ್ಕಿನ್ನ ಇನ್ನ ಡಿಮ್ಯಾಂಡ್ ಜಾಸ್ತಿನೆ ಬಂದಿದೆ. ನಮ್ ಬೇರೆ ನಮ್ಮ ಹತ್ರ ಇಲ್ಲಾಂದ್ರೂ ನಾವು ಬೇರೆ ರೈತರು ನಮಗೆ ಪರಿಚಯ ಇದ್ದವ್ರು ಯಾರಾದ್ರೂ ಬೆಳೆದಿದ್ರೆ ಅಂತವ್ರಿಗೂ ನಾವು ಈ ರೇಟ್ ಕೊಡ್ತಾ ಇದೀವಿ. ನಿಮ್ಗೆ ಕೊಡ್ಬೇಕನ್ಸಿದ್ರೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಕೂಡ ಹೇಳ್ತಾ ಇದೀವಿ. ರಾಸಾಯನಿಕ ಕೃಷಿಯನ್ನ ಮೊದಲು ಮಾಡ್ತಾ ಇದ್ರಿ, ಮಾಡ್ತಿದ್ರು ತಾವು ಕೇವಲ ಒಂದ್ 8,000-35,000-40,000 ಖರ್ಚು ಮಾಡಿ 8,000 ಗಳಿಸೋದೇನಪ್ಪ ಅಂತಕ್ಕಂತ ವಿಚಾರ ತಮ್ಮ ತಲೆಯಲ್ಲಿ ಬಂತು, ಸಾವಯವ ಕೃಷಿಗೆ ಬಂದ್ರಿ. ಈಗ ಬದಲಾವಣೆ ಆದ್ಮೇಲೆ ಭೂಮಿಯಲ್ಲಿ ಯಾವ ರೀತಿ ಇದಾಗಿದೆ? ಈಗ ಏನಾಗಿದೆ ಅಂದ್ರೆ ಸರ್, ಈಗ ನಮ್ಮ ತಲೆ ಈಗ ಒಂದ್ ವೇಳೆ ನಮ್ದು ಲಾಸ್ಟ್ ಸರ್ ಟೇಲೆಂಡ್ ನಮ್ದು ನೀರು ಸ್ವಲ್ಪ ಸಮಸ್ಯೆ ಆಗಿ ಈಗ ಸಾವಯವ ಮಾಡೋದ್ರಿಂದ ಏನಾಗ್ತದ ಅಂದ್ರೆ ಒಂದ್ ಟೈಮ್ ನಮ್ಗೆ ಜಮೀನಿ ನೀರು ಸಿಗದೆ ಒಂದ್ ವೇಳೆ ಒಣಗಿತ್ತಂದ್ರೂ ಯಾವ್ದೇ ರೀತಿ ತೊಂದರೆ ಆಗಲ್ಲ, ತಡ್ಕೊಂಬ ಶಕ್ತಿ ಇರ್ತದ ಸರ್. ಆಮೇಲೆ ನಮ್ದು ಕಾರ್ಬನ್ ಲೆವೆಲ್ ಏನಿದೆಲ್ಲ ನಮ್ ಭೂಮಿಯಲ್ಲಿ ಮೊದಲಿಗೆ ಈ ನಾವು ರಾಸಾಯನಿಕ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮ ಭೂಮಿ ಒಂದು ಗುಣಮಟ್ಟ ಆಗಿದೆ ಸರ್, ಉತ್ತಮ ರೀತಿಯಲ್ಲಿ ನಮ್ಮ ಭೂಮಿ ತಯಾರಾಗಿದೆ. ಅದು ಯಾವುದೇ ನಾವು ಈಗ ಒಂದು ಇದಕ್ಕಿಂತ ಮೊದಲು ರಾಸಾಯನಿಕ ಮಾಡ್ತಾ ಇದ್ದೀವಿ ಅಂದ್ರೂ ನಾವು ಇವು ಫೋರ್ಟೆಕ್ಸ್ ಆಮೇಲೆ ಇವು ರೌಂಡ್ ಅಪ್ ಯಾವ ಹೊಡಿತಾ ಇದ್ದಿಲ್ಲ, ಬರೀ ಗೊಬ್ಬರ ಒಂದೇ ಹಾಕ್ತಾ ಇದ್ದೀವಿ. ಅವಾಗ ಒಂದ್ 8 ವರ್ಷದಿಂದ ಹಿಂದಲಿಂದಾನೆ ಗುಳಿಗೆ ಆಮೇಲೆ ರೌಂಡ್ ಅಪ್ ಇದೆಲ್ಲ ಹೊಡೆದ್ ಬಿಟ್ಟಿದೀವಿ. ಬರ್ತಾ ಈಗ 3 ವರ್ಷದಿಂದ ನಾವು ಯಾವ್ದೇ ಕೆಮಿಕಲ್ ನೋಡ್ರಿ, ಸಾವಯವ ಅಕ್ಕಿಯನ್ನ ನಾವು ಬೆಳೆದಷ್ಟೇ ಅಲ್ಲ, ಅದ್ರ ಜೊತೆಗೆ ಅದನ್ನ ಮಿಲ್ಲಿಂಗು ಬಹಳ ಇಂಪಾರ್ಟೆಂಟ್. ಮಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ಪಾಲಿಶ್ ಮಾಡಿಸಿ ಎಲ್ಲ ಇದನ್ನ ಮಾಡ್ತಾರೆ, ಅದರ ಉಪಯೋಗ ಆಗೋದಿಲ್ಲ. ನೀವು ಹೇಗ್ ಮಾಡ್ತೀರಿ? ಇಲ್ಲ ಸರ್, ಮಿಲ್ಲಿಂಗ್ ಅಲ್ಲಿ ಕೂಡ ನಾವ್ ಏನಂದ್ರೆ ಒಂದು ಸಿಂಗಲ್ ಪಾಲಿಶ್ ಮಾಡ್ತಾ ಇದೀವಿ. ಸಿಂಗಲ್ ಪಾಲಿಶ್ ಅದು ಏನಿದೆ ಅಂದ್ರೆ, ಮಿಲ್ಲಿಂಗ್ ಮಾಡೋದ್ರಿಂದ ಕೆಲವು ಜನ ಏನ ಮಿಲ್ಲಿಂಗ್ ಪಾಲಿಶ್ ಮಾಡದೆ ಕೊಟ್ಟಿದೀವಿ, ಕೆಲವು ಜನ ಏನಂತಾರ ನಮಗ್ ಪಾಲಿಶ್ ಬೇಕಂತಾರ, ಕೆಲವು ಜನ ಏನಂತಾರ ಪಾಲಿಶ್ ಬೇಡ ಅಂತಾರ. ನಾವು ಅವ್ರಿಗೆ ತಿಳಿಸಿ ಹೇಳಿವ್ರಿ, ಪಾಲಿಶ್ ಮಾಡಿದ್ದು ತಿನ್ಬಾರ್ದ್ರಿ, ಪಾಲಿಶ್ ಅಲ್ಲಿ ಅಕ್ಕಿಯಲ್ಲಿ ಇರುವಂತ ವಿಟಮಿನ್ ಬಿ 12 ಏನಿದೆಲ್ಲ ಮನುಷ್ಯನಿಗೆ ಅದೇ ನಿಮ್ಗ ಅವಶ್ಯಕ, ಪಾಲಿಶ್ ಮಾಡಿದ್ ಬೇಡ ಅಂತ ಜನರಿಗೂ ತಿಳುವರಿಕೆ ಹೇಳಿದ್ವಿ. ಬಟ್ ಆದ್ರೂ ಈಗ ಕೇಳ್ತಾ ಇಲ್ಲ, ಯಾಕಂದ್ರೆ ಕೆಲವೊಬ್ರು ರೋಗಿ ಕಾಣಿಸ್ಬೇಕು, ಕೆಲವೊಬ್ರು ಏನಂದ್ರೆ ತೊಂದರೆ ಇರ್ತ ಸರ್, ಕಂಟಿನ್ಯೂ ವಿಟಮಿನ್ ಬಿ 12 ಟ್ಯಾಬ್ಲೆಟ್ ತಗೊಂತಿರ್ತಾರೆ. ಈ ಪಾಲಿಶ್ ಮಾಡದೇ ಇರುವಂತ ಅಕ್ಕಿಯಿಂದ ಊಟ ಮಾಡಿದ್ದೆ ಡೈಲಿ ಇದನ್ನೇ ಊಟ ಮಾಡ್ಕೊಂತಿದ್ರೆ ವಿಟಮಿನ್ ಬಿ 12 ಅನ್ನುವಂತ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಜನಕ್ಕೆ ಗೊತ್ತಾಗಿದೆ, ಅವ್ರು ಹೇಳ್ತಾ ಇದಾರೆ ಪಾಲಿಶ್ ಬೇಡ ಅಂತ ಹೇಳ್ತಾ ಇದಾರೆ. ನಾವು ಸಾಧ್ಯವಾದಷ್ಟು ಈಗ ಕೆಲವು ಜನ ಬೇಡ ನಮಗ ಪಾಲಿಶ್ ಬೇಡ ಅಂದ್ರೆ ಕೂಡ ಬೇಕು ಬೇಡ ಅಂತ ಇರ್ತಾರಲ್ಲ, ಅದಕ್ಕೆ ಇವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗಲಂತೇಳಿ ಒಂದು ಸಿಂಗಲ್ ಪಾಲಿಶ್ ಮಾಡಿದೀವಿ. ಲೈಟ್ ಆಗಿ ಸಿಂಗಲ್ ಪಾಲಿಶ್ ಮಾಡಿ ಕೊಡ್ತಾ ಇದೀವಿ. ಒಳ್ಳೆ ಟೇಸ್ಟ್ ಇದೆ ಸರ್ ಅಕ್ಕಿ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾವು ಏನು ಇದೇನು ಗೋವಾ ಆಧಾರಿತ ಕೃಷಿಯಲ್ಲಿ ಒಂದು ಮಾಡ್ತಾ ಇದೀವಲ್ಲ, ಗೋವಾ ಆಧಾರಿತ ಕೃಷಿ, ಅದು ನಮ್ಗೆ ಆದಾಯ ಬರ್ತಾ ಇದೆ. ಆದಾಯಕ್ಕಿಂತ ನಮ್ಗೆ ಏನಂದ್ರೆ ಮನಸ್ಸಿಗೆ ಒಂದು ತೃಪ್ತಿ ಇದೆ, ತೃಪ್ತಿ ನೆಮ್ಮದಿ ಇದೆ. ನಾವು ಇನ್ನೊಬ್ಬರಿಗೆ ಹೋಗಿ ನಾವು ಈಗ ಗೊಬ್ಬರದ ಅಂಗಡಿಗೆ ಹೋಗಿ ನಾವು ಬಾಕಿ ಕಟ್ಟಬೇಕು, ಅದಕ್ಕೆ ಕೊಡಬೇಕು, ಇದಕ್ಕೆ ಕೊಡಬೇಕು, ಬಳಸೋದಿಲ್ಲ ಸರ್. ಕಾಂಪೋಸ್ಟ್ ಅನ್ನೇ ತಯಾರು ಮಾಡ್ಕೊಂತೀವಿ. ಇದು ಕಾಂಪೋಸ್ಟ್ ಅನ್ನೇ ನಾವು ವೇಸ್ಟ್ ಡಿಕಂಪೋಸರ್ ಗೋಕೃಪ ಅಮೃತ ಇದ್ರ ಮುಖಾಂತರ ಕಾಂಪೋಸ್ಟ್ ಮಾಡಿ ಭತ್ತದ ಬೇಸಾಯದಲ್ಲಿ ಸರ್ ನಾವು ಒಂದು ಟ್ಯಾಂಕಿಗೆ 2 ಲೀಟರ್ ಹಾಕಿ ಸ್ಪ್ರೇ ಮಾಡ್ತಾ ಇದೀವಿ, ಮತ್ತೆ ವೇಸ್ಟ್ ಡಿಕಂಪೋಸರ್ ಬಳಸ್ತಾ ಇದೀವಿ. ಚೆನ್ನಾಗಿದೆ ಸರ್ ರಿಸಲ್ಟ್. ಆಮೇಲೆ ಕೆಲವೊಂದು ಏನಿದೆ ಅಂದ್ರೆ ಮೀನಿಂದ ರಸ ಸಾರ್ ಅಂತೇಳಿ ಬರ್ತದೆ ಸರ್, ಫಿಶ್ ಅಮೋನಿಯಂ ಆಸಿಡ್ ಅದು, ಮತ್ತೆ ಆಮೇಲೆ ಎಗ್ಗಿಂದ ಒಂದು ಅದೊಂದು, ಮತ್ತೆ ಆಮೇಲೆ ಬೇವಿನ ಎಣ್ಣೆ ನಾವೇ ತಯಾರು ಮಾಡ್ಕೊಂತಿದೀವಿ. ಕೇವಲ ಒಂದು 50 ಗ್ರಾಮ್ ಬೀಜದಲ್ಲಿ 1 ಲೀಟರ್ ಬೇವಿನ ಎಣ್ಣೆ ಶುದ್ಧವಾದ 50,000 PPM ಇರತಕ್ಕಂತ ಬೇವಿನ ಎಣ್ಣೆ ತಯಾರಾಗ್ತಾ ಇದೆ. ಅದು ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಕೊಡ್ತಕ್ಕಂತ 10,000-15,000 PPM ಕಿನ್ನ ಪವರ್ಫುಲ್ ಇರುತ್ತೆ. ಕೇವಲ ಒಂದು 50 ಗ್ರಾಮ್ ಬೇವಿನ ಬೀಜ ಇದ್ರೆ 1 ಲೀಟರ್ ಎಣ್ಣೆ ತಯಾರಾಗುತ್ತೆ. ಅದು ಏನಂದ್ರೆ 1 ಎಕರೆಗೆ 1 ಲೀಟರ್ ವಾಟರ್ಗೆ ಕೇವಲ ಒಂದು 3-4 ml ಹಾಕಿದ್ರೆ ಸಾಕು. 50,000 PPM ನಾವೇ ತಯಾರು ಬೇವಿನ ಎಣ್ಣೆ. ಹೇಗೆ ಅದು ಬೀಜವನ್ನ, ಬೀಜ ಒಂದು 50 ಗ್ರಾಮ್ ಬೀಜ ತಗೊಂಡು ಅದು 50 ಗ್ರಾಮ್ ಖಾಲಿ 50 ಗ್ರಾಮ್ ಬೀಜ ತಗೊಂಡು ಅದೆಲ್ಲ ಬೇಸ್ ಒಣಗಿದ್ದು ಬೀಜ ಇರ್ತಾವಲ್ಲ ಸರ್, ಅವೆಲ್ಲ ತಗೊಂಡು ಸ್ವಲ್ಪ ಪೌಡರ್ ಮಾಡಿ ಅದಕ್ಕೊಂದು 1/2 ಲೀಟರ್ ಫಿಲ್ಟರ್ ವಾಟರ್ ಅಂದ್ರೆ, ಮತ್ತೆ ಇವು ಬೇರೆ ವಾಟರ್ ಹಾಕಿದ್ರೆ ನೆಡಲ್ಲ, ಫಿಲ್ಟರ್ ವಾಟರ್ ಅಲ್ಲಿ ನೆನೆ ಇಡಬೇಕು ಸರ್. ಅದು ಪೌಡರ್ ಮಾಡ್ಕೊಂಡು 50 ಗ್ರಾಮ್ ಪೌಡರ್ ಜೊತೆಗೆ 1/2 ಲೀಟರ್ ಫಿಲ್ಟರ್ ವಾಟರ್ ಕಲಸಿ ನೆನೆ ಇಡಬೇಕು. 12 ತಾಸು ನೆನೆ ಇಡಬೇಕು. 12 ತಾಸು ಇಲ್ಲದ್ರೂ 24 ತಾಸು ಇಟ್ಟರು ಪರವಾಗಿಲ್ಲ. ಆಮೇಲೆ ಮರುದಿನ ಏನ್ ಮಾಡ್ಬೇಕು, ಮತ್ತೆ ಅದಕ್ಕೆ 1/2 ಲೀಟರ್ ಫಿಲ್ಟರ್ ವಾಟರ್ ಸೇರಿಸ್ಬಿಟ್ಟು 1 ಲೀಟರ್ ಆಗುತ್ತೆ. ಆ 1 ಲೀಟರ್ನ ತೆಳುವಾಗಿ ಒಂದು 5-6 ಪದರೆ ಬಟ್ಟೆಯಲ್ಲಿ ಸೋಸಿ ಅದನ್ನ ಎಷ್ಟು ಫಿಲ್ಟರ್ ಆಗುತ್ತಂದ್ರೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಕಸರ್ ಬರಲಾದಷ್ಟು ಫಿಲ್ಟರ್ ಆದಂಗೆಲ್ಲ ಸ್ಟ್ರಾಂಗ್ ಆಗುತ್ತೆ. ಅದು 3-4 ml ಹೊಡೆದ್ರೆ ಸಾಕು. ಇದು ಏನಪ್ಪ ಬೇನೆ ಎಣ್ಣೆ ಇದೇನಾಗಲ್ಲ ಅಂತ 7-8 ml ಹಾಕಿ ಹೊಡೆದ್ರೆ ಗಿಡ ಸುಟ್ಕೊಂಡು ಹೋಗ್ಬಿಡ್ತು. ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಿದೀವಿ, ನೋಡೋಣ ಅಂತೇಳಿ ಒಂದು 1 ಲೀಟರ್ಗೆ 9-10 ml ಹಾಕಿ ನೋಡೋಣ ಅಂತ ಒಂದು ಸುಮ್ಮನೆ ಟ್ರಯಲ್ ನೋಡಿದೀವಿ. ಅದೆಲ್ಲ ಬೆಳೆ ಸ್ವಲ್ಪ ಸುಟ್ಟಂಗ ಆಗಿತ್ತು. ಅದೇ 3-4 ml ನೋಡಿದ್ರೆ ಏನ್ ತೊಂದರೆ ಇಲ್ಲ. ಬೇವಿನ ಎಣ್ಣೆ ಅಥವಾ ಬೇವಿನ ಬೀಜದ ಕಷಾಯವನ್ನು ಮಾಡಿ ಒಳ್ಳೇದು, ಪ್ರತಿ ಸಾರಿ ಹೊಡಿಬಹುದು. ಪ್ರತಿ ಸಾರಿ ಒಂದು ವೇಳೆ ಯಾರು ರೈತರು ಕೆಮಿಕಲ್ ಮಾಡೋಂತ ರೈತರು ಕೂಡ ಉಪಯೋಗ ಮಾಡಬಹುದು, ಏನ್ ತೊಂದರೆ ಇಲ್ಲ. ಬೇರೆ ಹಸಿರು ಹುಳಕಾಯಿ ಇವು ಲಾರ್ವಾಕ ಇವಕ್ಕೇನು ಹೊಡಿತಾರಲ್ಲ ಅದೇ ಎಣ್ಣೆ ಹೊಡೆ ಅಂತ ಎಣ್ಣೆ ಉಳಿತಾಯ ಆಗುತ್ತೆ. ಅಮರೇಗೌಡ, ತಮ್ದು ಈಗ ಸಾವಯವ ಕೃಷಿ ಮಾಡಕ್ಕೆ ಖರ್ಚು ಕಡಿಮೆ ಆಗಿದೆ? ಖರ್ಚು ಕಡಿಮೆ ಆಗಿದೆ ಸರ್, ಕೇವಲ 1 ಎಕರೆಗೆ 20-21 ಸಾವಿರ ಬರ್ತಾ ಇದೆ ಅಷ್ಟೇ. ನಾವೀಗ ಲಾಸ್ಟ್ ಈಗ 1 ಎಕರೆಯಲ್ಲಿ 180 ಚೀಲ ಭತ್ತ ಬೆಳೆದಿದ್ವಿ. ಆದಾಯನೂ ಜಾಸ್ತಿ ಬರ್ತಾ ಇದೆ. ಬರ್ತಾ ಇದೆ ಸರ್, 7 ಎಕರೆಯಲ್ಲಿ ನಾವು 180 ಚೀಲ ಭತ್ತ ಬೆಳೆದಿದ್ವಿ. ಕೇವಲ ನಂದು ಎಲ್ಲ ನಾನು ಅಡ್ಡಾಡಿ ತಿರುಗಾಡಿದ್ದು ಎಲ್ಲ ಖರ್ಚು ಹಾಕಿದ್ರು 150,000 ಆಗಿದೆ ಸರ್. 7 ಎಕರೆಗೆ 180 ಚೀಲ ಭತ್ತ ಬೆಳೆದಿವಿ. ಈಗ ಭತ್ತ ಏನಾಗಿದೆ, ಡಿಸೆಂಬರ್ ವರೆಗೆ ಮಾರಾಟ ಮಾಡಲ್ಲ. ಡಿಸೆಂಬರ್ 1 ಇಯರ್ ಆದ್ಮೇಲೆ ನಾವು ಅದು 5,000 ಮಿಲ್ಲಿಂಗ್ ಮಾಡಿ ಈಗ ಆಲ್ರೆಡಿ ಈಗ ನಾವು ಕೆಲವು ಜನಕ್ಕೆ ಕೊಟ್ಟಿದೀವಿ ಸರ್. ಭತ್ತ ಡಿಸೆಂಬರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನೆಕ್ಸ್ಟ್ ಈಗೇನಿದೆ ಅಂದ್ರೆ ಹೋದ ವರ್ಷ ಮಾರ್ಚ್ ನಲ್ಲಿ ಬೆಳೆದಂತ ಆರ್ ಎನ್ ಆರ್ ಭತ್ತ ಇದೆ. ಈಗ ಡಿಸೆಂಬರ್ ಸೋನ ಖಾಲಿ ಆಯ್ತ್ರಿ, ಆರ್ ಎನ್ ಆರ್ ಕೇಳ್ತಾ ಇದಾರೆ ಭತ್ತ ಅಕ್ಕಿ. ಇನ್ನೊಂದು ವಾರ ಬಿಟ್ಟು ಮಿಲ್ಲಿಂಗ್ ಮಾಡಿ ಆರ್ ಎನ್ ಆರ್ ಅನ್ನೇ ಕೊಡ್ತೀವಿ ಅಂತ ಹೇಳಿದ್ವಿ ಕೆಲವು ಜನ ಸಿಗಲಾರ್ದಂತವ್ರಿಗೆ. ಅವರನ್ನು ಒಳ್ಳೆ ನಿಮ್ದು ಚಲೋ ಇದೆ ಚೆನ್ನಾಗಿದ್ದಾರೆ ಅದನ್ನೇ ಕೊಡ್ರಿ ಅಂತ ಹೇಳ್ತಾ ಇದಾರೆ, ಯಾವ್ದಾದ್ರು ಪರವಾಗಿಲ್ಲ ಕೊಡ್ರಿ. ಒಟ್ಟಾರೆ ಸಾವಯವ ಬೆಳೆದು ಬಹಳಷ್ಟು ಜನ ಹೇಳ್ತಾರೆ ಇಲ್ರಿ ಅದ್ನಾರು ಮಾಡ್ಕೊಂಡು ಕುಂದಿರ್ತಾರೆ, ಬಹಳ ತ್ರಾಸ ಆಗತ್ತ, ಖರ್ಚು ಬಹಳ ಬರ್ತದೆ ಸಾವಯವ ಅಂತಾರೆ, ತಪ್ಪಲ್ವಾ? ಸಾವಯವ ಖರ್ಚು ಅನ್ನೋದಕ್ಕಿಂತ ಏನಿಲ್ರಿ, ಜನರಲ್ಲಿ ನಮ್ಮದು ನಾವು ತಯಾರು ಮಾಡ್ಕೊಳ್ಬೇಕಂಬ ಒಂದು ಮನೋಭಾವ ಬಂದಿಲ್ಲ. ಏನಿದ್ರು ರೆಡಿಮೇಡ್ ಬೇಕಂತಾರೆ, ರೆಡಿಮೇಡ್ ಈಸಿ. ನಾವು ಈಗ ನಮ್ಮ ಹತ್ರ ಬಹಳ ಜನ ನಾವು ಕೆಲವೊಂದು ಜನರಿಗೆ ನಾವೇ ಔಷಧಿ ತಯಾರು ಮಾಡಿ ಔಷಧಿ ಕೂಡ ಮಾರಾಟ ಮಾಡಿದೀವಿ. ನಮ್ಮ ಹತ್ರ ಬಹಳ ಜನ ಇಲ್ಲಿ ನಮ್ಮ ಭಾಗ ರಾಯಚೂರು ಅಲ್ಲದೆ ನಾವು ಬೆಂಗಳೂರು ಆಮೇಲೆ ಕೋಲಾರ ಆಮೇಲೆ ಬೇರೆ ಬೇರೆ ಕಡೆನು ನಮ್ಮಲ್ಲೇ ಔಷಧಿ ತಗೊಂಡು ಹೋಗ್ಯಾರ. ಗೋನಂದ ಜಲ ಆಯ್ತು, ಆಮೇಲೆ ಫಿಶ್ ಅಮೋನಿಯಂ ಆಸಿಡ್ ಕೆಲವೊಂದೆಲ್ಲ ಮಾರಾಟ ಮಾಡಿದ್ವಿ. ಅವ್ರಿಗೂ ಒಳ್ಳೆ ಚಲೋ ಬಂದದ ರಿಸಲ್ಟ್ ಅಂತ ಹೇಳಿದ್ರೆ. ಸಾವಯವ ಕೃಷಿಯನ್ನ ಮಾಡುವಂತವ್ರು ಕಡ್ಡಾಯವಾಗಿ ಆಕಳುಗಳ ಸಾಕಾಣಿಕೆ ಇರ್ಬೇಕು. ಆಕಳ ಸಾಕಾಣಿಕೆ ಮಾಡ್ಬೇಕ್ರಿ. ಜನ ಗೋವಾ ಅಂದ್ರೆ ಏನೋ ಹಿಂದ ಮುಂದೆ ನೋಡಕತ್ತಿ ಬಿಟ್ರ, ಸಾಕೋದಕ್ಕೆ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ. ಒಳ್ಳೇದು ಅಮರೇಶ್ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ನೋಡಿ ರೈತರು ಎಲ್ಲರೂ ಬೇರೆ ಬೇರೆ ಪರಿವರ್ತನೆ ಆಗ್ತಾ ಇದಾರೆ ಸಾವಯವ ಕೃಷಿಗೆ? ಪರಿವರ್ತನೆ ಆಗ್ತಾ ಇದೆ ಸರ್. ಮೊದಲು ಏನಂದ್ರೆ ಈಗ ಪರಿವರ್ತನೆ ಆಗೋದಕ್ಕಿಂತ ಮುಂಚೆ ಫಸ್ಟ್ ನಾವು ಬೆಳೆದು ನಮ್ಮ ಅನುಭವ ಆದ್ಮೇಲೆ ನಾವು ಇನ್ನೊಬ್ಬರಿಗೆ ಹೇಳಿದ್ರೆ ರೈತರು ಕೂಡ ಒಂದು ಇದಾಗ್ತದ. ಅದಲ್ಲದೆ ಸರ್ಕಾರ ಕೂಡ ಈಗ ಮುಂದಿನ ದಿನಗಳಲ್ಲಿ ಸಾವಯವಕ್ಕನೇ ಒತ್ತು ಕೊಡ್ತಾ ಇದೆ. ಆಮೇಲೆ ಏನಾಗಿದೆ ಅಂದ್ರೆ ಈ ನಮ್ಮ ಅಕ್ಕಿ ಈಗ ರಾಸಾಯನಿಕ ಆಹಾರ ತಿಂದು ಈಗ ಬಹಳಷ್ಟು ಜನ ನಮ್ಮ ಕ್ಯಾನ್ಸರ್ ಅಂತವೆಲ್ಲ ಬಹಳ ಜನ ಬರ್ತಾ ಇದೆ ರಾಸಾಯನಿಕದಿಂದ. ಈಗ ಅದರಲ್ಲಿ ನಮ್ಮ ರಾಯಚೂರಲ್ಲಿ ಗಂಗಾವತಿ ಆಮೇಲೆ ಸಿಂಧನೂರು ಮಾನವಿ ಈ ಭಾಗದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ ಆಗತ್ತಾರೆ ಇತ್ತೀಚಿನ ದಿನಗಳ. ಈಗ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂದ್ರೆ ಸಾವಯವ ಉತ್ಪನ್ನಗಳನ್ನ ಬೆಳೆದು ಅದನ್ನ ಯಥೇಚ್ಛವಾಗಿ ಬಳಸಬೇಕು. ಬೆಳೆದೆಲ್ಲ ಬೆಳೆದು ಅದನ್ನ ಮಾರಾಟ ಮಾಡೋದಲ್ಲ, ನಾವು ತಿನ್ಬೇಕು, ಅದನ್ನ ತಿನ್ಬೇಕು, ತಿನ್ಲಿಕ್ಕೆ ಮುಂದೆ ಬರಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮಂತ ಯುವಕರು ರೈತರು ಸಾವಯವ ಕೃಷಿಯನ್ನ ಮಾಡುವತ್ತ ದಾಪುಗಾಲನ್ನು ಹಾಕ್ಲಿ. ಒಟ್ಟಾರೆ ಸಾವಯವ ಕೃಷಿ ನಮ್ಮ ಪರಿಸರಕ್ಕೂ ಒಳ್ಳೆಯ ಒಂದು ವಾತಾವರಣ ಕೊಡತ್ತ, ಭೂಮಿ ಫಲವತ್ತತೆ ಜಾಸ್ತಿ ಆಗತ್ತ, ಮನುಷ್ಯನ ಆರೋಗ್ಯದ ಮೇಲೂ ಒಂದು ಒಳ್ಳೆಯ ಪರಿಣಾಮಗಳನ್ನ ಬೀರೋದ್ರಿಂದ ರೈತರೆಲ್ಲ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಒಳ್ಳೇದು ಅಮರೇಗೌಡರು, ಇದುವರೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಯುವಾಣಿ ಕಾರ್ಯಕ್ರಮದಲ್ಲಿ ಸಿರ್ವಾರ ತಾಲೂಕಿನ ಜಂಬಲ್ದಿನಿ ಗ್ರಾಮದ ಅಮರೇಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾಲುತಿ. ರೈತ ಬಂಧುವರು, ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 23-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 40-52%,

ಹುಡುಗಿಯ ಮನೆಯಾಗ ನಿಂತಾಳ ಸಂಬ್ರೇನ ಬಂಗಾರ ಬೇಡಿ ಮೀನು ದಾಳ ಸೊರಗೆ ಅವನವ ಬಂಗಾರ ಬೇಡಿ ಮೀನು ದಾಳ ಸೊರಗೆ ಅವನವ ಬಂಗಾರ ಬೇಡಿ ಮೀನು ದಾಳ ಸೊರಗಿ ಅವನವ ಬಂಗಾರ ಬೇಡಿ ಮೀನು ದಾಳ ಸೊರಗಿ ಅವನವ ಅರಸಿಣದ ಶಿಬರದೋ ಅರಸೇರೇವರ ನೆರದ ಅರಸಿಣದ ಶಿಬರದೋ ಅರಸೇರೇವರ ನೆರದ ಅರಸಿಮಾ ಲಕ್ಷ್ಮೀ ದೇವಿ ಗರಸಿನಚ್ಚಿದರೀಗ ಅರಸಿಮಾ ಲಕ್ಷ್ಮೀ ದೇವಿ ಗರಸಿನಚ್ಚಿದರೀಗ ಅರಸಿಮಾ ಲಕ್ಷ್ಮೀ ದೇವಿ ಗರಸಿನಚ್ಚಿದರೀಗ ಅರಸಿಮಾ ಲಕ್ಷ್ಮೀ ದೇವಿ ಗರಸಿನಚ್ಚಿದರೀಗ ಗಂಧದ ಶಿಬರದೋ ಗಮನೇರೇವರ ನೆರದ ಗಂಧದ ಶಿಬರದೋ ಗಮನೇರೇವರ ನೆರದ ಗಮನಿ ಮಾ ಲಕ್ಷ್ಮೀ ದೇವಿ ಗಂಧ ಹಚ್ಚಿದರೀಗ ಗಮನಿ ಮಾ ಲಕ್ಷ್ಮೀ ದೇವಿ ಗಂಧ ಹಚ್ಚಿದರೀಗ ಗಮನಿ ಮಾ ಲಕ್ಷ್ಮೀ ದೇವಿಗೆ ಗಂಧ ಹಚ್ಚಿದರೀಗ ಗಮನಿ ಮಾ ಲಕ್ಷ್ಮೀ ದೇವಿಗೆ ಗಂಧ ಹಚ್ಚಿದರೀಗ ಕುಂಕುಮದ ಶಿಬರದ ಕುಸುಲೇರೇವರ ನೆರದ ಕುಂಕುಮದ ಶಿಬರದ ಕುಸುಲೇರೇವರ ನೆರದ ಕುಸಲೆ ಮಾ ಲಕ್ಷ್ಮೀ ದೇವಿಗೆ ಕುಂಕುಮ ಹಚ್ಚಿದರೀಗ ಕುಸಲೆ ಮಾ ಲಕ್ಷ್ಮೀ ದೇವಿಗೆ ಕುಂಕುಮ ಹಚ್ಚಿದರೀಗ ಕುಸಲೆ ಮಾ ಲಕ್ಷ್ಮೀ ದೇವಿಗೆ ಕುಂಕುಮ ಹಚ್ಚಿದರೀಗ ಕುಸಲೆ ಮಾ ಲಕ್ಷ್ಮೀ ದೇವಿಗೆ ಕುಂಕುಮ ಹಚ್ಚಿದರೀಗ ಮಲ್ಲಿಗೆ ಹಸಿ ಬರದೋ ನೆಲ್ಲೇರೇವರ ನೆರದ ಮಲ್ಲಿಗೆ ಹಸಿ ಬರದೋ ನೆಲ್ಲೇರೇವರ ನೆರದ ಮಲ್ಲಿಗೆ ಮಾ ದೇವಿಗೆ ಮಲ್ಲಿಗೆ ಮುಡಿಸಿದರೀಗ ಮಲ್ಲಿಗೆ ಮಾ ದೇವಿಗೆ ಮಲ್ಲಿಗೆ ಮುಡಿಸಿದರೀಗ ಮಲ್ಲಿಗೆ ಮಾ ದೇವಿಗೆ ಮಲ್ಲಿಗೆ ಮುಡಿಸಿದರೀಗ ಮಲ್ಲಿಗೆ ಮಾ ದೇವಿಗೆ ಮಲ್ಲಿಗೆ ಮುಡಿಸಿದರೀಗ ತವ್ರ ಮನೆ ಎರಮಯ್ಯ ಸೇರೆ ತಂದಾರವ್ವ ತವ್ರ ಮನೆ ಎರಮಯ್ಯ ಸೇರೆ ತಂದಾರವ್ವ ಸೇರೆಲ್ಲ ಜರತಾರ ಗಳಿಗೆ ಮುರದಾರೇಗ ಸೇರೆಲ್ಲ ಜರತಾರ ಗಳಿಗೆ ಮುರದಾರೇಗ ಸೀರೆಲ್ಲ ಜರತಾರ ಗಳಿಗೆ ಮುರದಾರೇಗ ಸೀರೆಲ್ಲ ಜರತಾರ ಗಳಿಗೆ ಮುರದಾರೇಗ ಅತಿ ಮನೆ ಅರಮೊಯ್ಯ ನತ್ತ ತಂದಾರವ್ವ ಅತಿ ಮನೆ ಅರಮೊಯ್ಯ ನತ್ತ ತಂದಾರವ್ವ ನತ್ತೆಲ್ಲ ಬಂಗಾರ ಮುತ್ತ ಬಿಗಸರೇ